ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂಥ ರಾಷ್ಟ್ರೀಯ ಮಣ್ಣು ಸರ್ವೇಕ್ಷಣೆ ಮತ್ತು ಭೂಮಿ ಉಪಯೋಗ ನಿಯೋಜನಾ ಸಂಸ್ಥೆಯಲ್ಲಿ ಪ್ರಾದೇಶಿಕ ನಿರ್ದೇಶಕರು ಹಾಗೂ ಪ್ರಧಾನ ವಿಜ್ಞಾನಿಗಳು ಆಗಿರುವಂಥ ಡಾಕ್ಟರ್ ರಾಜೇಂದ್ರ ಹೆಗಡೆ ಅವರು. ನಮಸ್ಕಾರ ಡಾಕ್ಟರ್ ರಾಜೇಂದ್ರ ಹೆಗಡೆ ಅವರೇ. ನಮಸ್ಕಾರ. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಮೊದಲಿಗೆ ಈ ಮಣ್ಣಿನ ಆರೋಗ್ಯದ ಪ್ರಮುಖ ಗುಣಲಕ್ಷಣಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಮೊದಲನೇದಾಗಿ ನಾವು ಹೇಳಬೇಕು ಅಂತಂದರೆ ಮಣ್ಣಿನ ಆರೋಗ್ಯದ ಕುರಿತಂತೆ ನೀವು ಈ ಆಕಾಶವಾಣಿ ಬೆಂಗಳೂರು ಅವರು ನೀವು ತೆಗೆದುಕೊಂಡಿರುವಂಥ ಈ ಒಂದು ವಿಷಯ ಹಾಗೂ ಈ ಕುರಿತಂತೆ ತಾವು ರೈತರಲ್ಲಿ ಜಾಗೃತಿ ಉಂಟು ಮಾಡುತ್ತಿರುವುದು ತುಂಬ ಒಂದು ಶ್ಲಾಘನೀಯ ಕಾರ್ಯ. ಅದಕ್ಕೆ ನಿಮಗೆ ಕೃತಜ್ಞತೆ ಅಂತ ಹೇಳಬೇಕು. ಇನ್ನು ನಮ್ಮ ಮಣ್ಣಿನ ಆರೋಗ್ಯ ಸರಿ ಇದ್ದಾಗ ನಾವು ಬೆಳೆಯುವಂಥ ಬೆಳೆಗಳು ಸದೃಢವಾಗಿರುತ್ತವೆ, ಆರೋಗ್ಯಕರವಾಗಿರುತ್ತದೆ, ರೋಗ ಮತ್ತು ಕೀಟ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ. ಹಾಗಾಗಿ ಕಡಿಮೆ ಪ್ರಮಾಣದ ಸಸ್ಯ ಸಂರಕ್ಷಣಾ ಕ್ರಮಗಳು ಹಾಗೂ ಕೀಟ ರೋಗ ಈ ನಾಶಕವಾಗಿ ಉಪಯೋಗಿಸುವಂಥ ರಾಸಾಯನಿಕಗಳು ಸಾಕಾಗ್ತದೆ. ಅದೇ ರೀತಿ ಆರೋಗ್ಯಕರ ಬೆಳೆಗಳನ್ನು ಆಹಾರವಾಗಿ ಉಪಯೋಗಿಸಿದಂಥ ನಮಗೆ ಹಾಗೂ ಇತರ ಪ್ರಾಣಿಗಳು ಕೂಡ ಆರೋಗ್ಯಕರವಾಗಿರಲಿಕ್ಕೆ ಶಕ್ಯವಾಗಿರುತ್ತೆ. ಈ ರೀತಿ ಒಂದು ಉತ್ತಮ ಪರಿಸರದ ನಿರ್ಮಾಣಕ್ಕೆ ಒಂದು ಮಣ್ಣಿನ ಆರೋಗ್ಯ ತುಂಬ ಮಹತ್ವದ್ದು. ಇನ್ನು ಮಣ್ಣಿನ ಆರೋಗ್ಯ ನಿರ್ಧರಿಸುವಾಗ ನಾವು ನೋಡಬೇಕಾದ ಮುಖ್ಯ ಗುಣಲಕ್ಷಣಗಳು ಯಾವುವು ಅಂತ ಹೇಳಬೇಕಂದ್ರೆ, ಒಂದು ಯಾವುದೇ ಮಣ್ಣಿನಲ್ಲಿ ಲಭ್ಯವಿರುವ ಪೋಷಕಾಂಶಗಳ ಪ್ರಮಾಣ ಅಂದರೆ ಸುಮಾರು 16 ಅತ್ಯಗತ್ಯ ಪೋಷಕಾಂಶಗಳು, ಅದರ ಜೊತೆಗೆ ಮಣ್ಣಿನ ರಸಸಾರ pH, ಇವುಗಳು ನಾವು ಒಂದು ಗುಂಪಿನಲ್ಲಿ ನೋಡ್ತೇವೆ. ಇವು ಯಾವ ರೀತಿಯಲ್ಲಿ ಮತ್ತು ಯಾವ ಪ್ರಮಾಣದಲ್ಲಿ ನಾವು ಪೋಷಕಾಂಶಗಳನ್ನು ನಿರ್ವಹಣೆ ಮಾಡುತ್ತಿದ್ದೇವೆ ಅನ್ನೋದನ್ನು ಅವಲಂಬಿಸಿ ಈ ಒಂದು ಗುಣಲಕ್ಷಣಗಳು ಇರುತ್ತವೆ. ಇವುಗಳು ಪ್ರತಿ 3-4 ವರ್ಷದಲ್ಲಿ ಬದಲಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಎರಡನೇ ಗುಂಪಿನ ಗುಣಲಕ್ಷಣ ಅಂದರೆ ಅಷ್ಟು ಸುಲಭದಲ್ಲಿ ಬದಲಾವಣೆ ಆಗದೇ ಇರುವಂತಹವು. ಈ ಒಂದು ಗುಂಪಿನ ಗುಣಲಕ್ಷಣ ಅಂತಂದರೆ ಮಣ್ಣಿನ ಆಳ, ಮಣ್ಣಿನ ಕಣಗಾತ್ರ ಅಥವಾ ರಚನೆ ಟೆಕ್ಸ್ಚರ್ ಅಂತ ಹೇಳ್ತೀವಿ, ಮತ್ತು ಒಳಪದರಗಳು, ಮಣ್ಣಿನ ಒಳಪದರಗಳ ರಚನೆ ಹಾಗೂ ನೆಲದ ಇಳಿಜಾರು, ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ, ನೀರು ಬಸಿದು ಹೋಗುವಂಥ ಶಕ್ತಿ, ಈ ರೀತಿ ಹಲವಾರು ಗುಣಲಕ್ಷಣಗಳು ಇವೆ. ಈ ಒಂದು ಗುಣಲಕ್ಷಣಗಳು ಹಾಗೂ ಆ ಪ್ರದೇಶದ ಹವಾಮಾನ, ನಾವು ಈ ಒಂದು ಭೂಮಿಯಲ್ಲಿ ಯಾವ ಯಾವ ಬೆಳೆ ಬೆಳೆಯಬಹುದು ಅನ್ನುವಂಥ ಒಂದು ನಿರ್ಧಾರಕ್ಕೆ ನಮಗೆ ಸಹಾಯ ಮಾಡುತ್ತೆ. ಇನ್ನು ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಈವರೆಗೆ ಈ ಮಣ್ಣಿನ ಬಗ್ಗೆ ನಡೆದಿರುವಂತಹ ಅಧ್ಯಯನಗಳು ಯಾವ್ಯಾವ ಅಂತ ಒಂದು ಪರಿಚಯ ಮಾಡಿಕೊಡ್ತಾರೆ? ಹೌದು ನೋಡಿ, ಈಗ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈವರೆಗೆ ಮಣ್ಣಿನ ಸಂಪೂರ್ಣ ಆರೋಗ್ಯದ ಕುರಿತಂತೆ 3 ಅಧ್ಯಯನಗಳು ನಡೆದಿವೆ. ಮೊದಲನೇದು 1986-96 ನಮ್ಮ ಸಂಸ್ಥೆ ಹಾಗೂ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಇವು ಜಂಟಿಯಾಗಿ ಕರ್ನಾಟಕದ ಮಣ್ಣಿನ ಒಟ್ಟಾರೆ ಗುಣಲಕ್ಷಣ, ಆರೋಗ್ಯ ಪರಿಸ್ಥಿತಿ ಹಾಗೂ ಮುಖ್ಯ ಸಮಸ್ಯೆಗಳ ಬಗೆಗೆ ಪಕ್ಷಿ ನೋಟ ಬೀರುವಂಥ ಅಧ್ಯಯನ ಮಾಡಿ ಆ ಫಲಿತಾಂಶಗಳನ್ನು ದತ್ತಾಂಶಗಳ ವಿವಿಧ ಸಂಬಂಧಪಟ್ಟ ಇಲಾಖೆಗಳಿಗೆ ಉಪಯೋಗಕ್ಕೆ ಬಿಡುಗಡೆ ಮಾಡಿದ್ದವು. ನಂತರ ಎರಡನೇದಾಗಿ ಇತ್ತೀಚೆಗೆ ನಮ್ಮ ಜಲಾನಯನ ಅಭಿವೃದ್ಧಿ ಇಲಾಖೆ ಮತ್ತು ನಮ್ಮ ಸಂಸ್ಥೆಯೇ ಮತ್ತು ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳ ಸಹಯೋಗದಲ್ಲಿ 11 ಜಿಲ್ಲೆಗಳಲ್ಲಿ 12 ತಾಲೂಕುಗಳಲ್ಲಿ ಸುಮಾರು 14 ಲಕ್ಷ ಹೆಕ್ಟೇರ್ ಕೃಷಿ ಪ್ರದೇಶಗಳಲ್ಲಿ ರೈತರ ಪ್ರತಿ ಜಮೀನಿನ ಮಣ್ಣಿನ ಆರೋಗ್ಯ ಅಧ್ಯಯನ ಮಾಡಿ ಫಲಿತಾಂಶವನ್ನು ಸಂಬಂಧಿಸಿದಂಥ ಇಲಾಖೆಗಳಿಗೆ ಹಾಗೂ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲು ನಾವು ಬಿಡುಗಡೆ ಮಾಡಿದ್ದೇವೆ. ಈ 90ರ ದಶಕದ ಅಧ್ಯಯನಕ್ಕೆ ಹೋಲಿಸಿದಾಗ ಈ ಸದ್ಯದ ಈ ಸುಜಲಾ ಯೋಜನೆಯಲ್ಲಿ ಮಣ್ಣಿನ ಆರೋಗ್ಯದ ಒಂದು ಸಂಪೂರ್ಣ ಮಾಹಿತಿ, ಸೂಕ್ತವಾದಂಥ ಮಣ್ಣು ನಿರ್ವಹಣಾ ಮತ್ತು ನೀರು ಸಂರಕ್ಷಣಾ ಕ್ರಮ, ಯೋಜನೆಗೆ ಮೂಲಕ ಯಾವ ಬೆಳೆಯನ್ನು ನಾವು ಬೆಳೆಯಬಹುದು, ಸೂಕ್ತವಾದ ಬೆಳೆಗಳನ್ನು ಬೆಳೆಯಬಹುದು ಹಾಗೂ ಬೆಳೆಗಳ ಉತ್ಪಾದನೆಯನ್ನು ಹೇಗೆ ಹೆಚ್ಚಿಸಬಹುದು, ಈ ಒಂದು ಯೋಜನೆ ಜೊತೆಗೆ ಈ ಒಂದು ಕಾರ್ಯಕ್ರಮಗಳ ಜೊತೆಗೆ ಮಣ್ಣು ಸದ್ಯಕ್ಕೆ ಎದುರಿಸುತ್ತಿರುವಂಥ ರಾಸಾಯನಿಕ, ಭೌತಿಕ ಹಾಗೂ ಜೈವಿಕ ಸಮಸ್ಯೆಗಳು ಹಾಗೂ ಹಾಳು ಬಿದ್ದಿರುವಂಥ ಭೂಮಿಯ ಪುನಶ್ಚೇತನ ಯೋಜನೆ, ಈ ರೀತಿ ಎಲ್ಲವುಗಳಿಗೂ ಸಂಪೂರ್ಣವಾದಂತಹ ವೈಜ್ಞಾನಿಕ ಮಾಹಿತಿಯನ್ನು ಈ ಮೂಲಕ ನಾವು ಒದಗಿಸುತ್ತಾ ಇದ್ದೇವೆ. ಮಣ್ಣಿನ ಸಂಪತ್ತಿನ ಆರೋಗ್ಯದ ಚೀಟಿಯ ಮುಖಾಂತರವೂ ಈ ಎಲ್ಲ ಮಾಹಿತಿಗಳನ್ನು ಪ್ರದೇಶದ ನಾವು ಎಲ್ಲ ರೈತರಿಗೆ ವಿವಿಧ ಕಾರ್ಯಕ್ರಮಗಳ ಮೂಲಕ, ತರಬೇತಿ ಕಾರ್ಯಕ್ರಮಗಳ ಮೂಲಕ ಕೊಡ್ತಾ ಇದ್ದೇವೆ. ಇನ್ನು ಮತ್ತೊಂದು ಕಾರ್ಯಕ್ರಮ ಮಣ್ಣು ಆರೋಗ್ಯ ಚೀಟಿ, ಇದರ ಅಡಿಯಲ್ಲಿ ರೈತರ ಭೂಮಿಯ ಮಣ್ಣಿನ ಮಾದರಿಗಳನ್ನು ತೆಗೆದು 11 ವಿವಿಧ ರೀತಿಯ ಗುಣಲಕ್ಷಣಗಳನ್ನು ಪರೀಕ್ಷೆ ಮಾಡಿ ಪ್ರತಿ ರೈತರಿಗೆ ಅವರ ಭೂಮಿಯ ಮಣ್ಣಿನ ಆರೋಗ್ಯದ ಕುರಿತಾದಂಥ ಚೀಟಿಯನ್ನು ಕೊಡಲಾಗಿದೆ. ಈ ಯೋಜನೆಯನ್ನು ಪ್ರತಿ ಒಂದು 3 ವರ್ಷಕ್ಕೆ ಪುನಃ ಮತ್ತೆ ಇದನ್ನು ಪುನರಾವರ್ತಿಸಿ ಅವಶ್ಯಕತೆಗೆ ತಕ್ಕಂತೆ ವಿವಿಧ ಕ್ರಮಗಳನ್ನು ಮಣ್ಣಿನ ಆರೋಗ್ಯ ಸುಧಾರಿಸುವ ದೃಷ್ಟಿಯಲ್ಲಿ ಸಹಾಯ ಮಾಡುವುದು ಇದರ ಒಂದು ಉದ್ದೇಶ. ರಾಜ್ಯದಲ್ಲಿ ಮೊದಲನೇ ಹಂತದ ಕಾರ್ಯಕ್ರಮ ಸದ್ಯ ಮುಗಿದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಎರಡನೇ ಹಂತದ ಕಾರ್ಯಕ್ರಮ ಅಂದರೆ ಮಣ್ಣಿನ ಆರೋಗ್ಯ ಚೀಟಿ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಆರೋಗ್ಯ ಚೀಟಿಯಲ್ಲಿ ಯಾವ ಯಾವ ಪೋಷಕಾಂಶಗಳ ಲಭ್ಯತೆ ಮತ್ತು ಅವಶ್ಯಕತೆ ಅಥವಾ ಕೊರತೆ ಇದೆ ಹಾಗೂ ಯಾವ ರೀತಿಯ ಕ್ರಮವನ್ನು ರೈತರು ತೆಗೆದುಕೊಳ್ಳಬೇಕು ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ಈಗ 1986 ಮೊದಲನೇ ಅಧ್ಯಯನ ಪ್ರಾರಂಭವಾಗಿ ಅದು ಮುಕ್ತಾಯಗೊಂಡಿದೆ. ಹೌದು, ಆ ಒಂದು ಅಧ್ಯಯನದ ಒಂದು ಫಲಿತಾಂಶಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಹೌದು, ನಮ್ಮ ಕರ್ನಾಟಕದಲ್ಲಿ ನಾವು ಮೂರು ರೀತಿಯ ಕೃಷಿ ಪ್ರದೇಶಗಳನ್ನ ಗುರುತಿಸಿದ್ದೇವೆ. ಅದರೊಳಗೆ ದಕ್ಷಿಣ ಪ್ರಸ್ಥಭೂಮಿ, ಪಶ್ಚಿಮ ಘಟ್ಟ ಹಾಗೂ ಕರಾವಳಿ ಅಂತ. ಈ ಒಂದು ಪ್ರದೇಶಗಳಲ್ಲಿ ಸುಮಾರು 121 ರೀತಿಯ ಮಣ್ಣಿನ ಪ್ರಕಾರಗಳನ್ನ ನಾವು ಈ ಒಂದು ಯೋಜನೆಯಲ್ಲಿ ಅಧ್ಯಯನ ಮಾಡಿದ್ರು. ಇದ್ರ ಪ್ರಕಾರ ಈ ರೀತಿಯ ಒಂದು ವೈವಿಧ್ಯತೆ ಇರುವ ಮಣ್ಣಿನಲ್ಲಿ ಸುಮಾರು ಕೆಂಪು ಮಣ್ಣು 27% ಪ್ರದೇಶದಲ್ಲಿ ಹಾಗೂ 25% ಈ ಹೊಸದಾಗಿ ಆಗುತ್ತಿರುವಂತಹ ಮಣ್ಣು ಹಾಗೂ 15% ಕಪ್ಪು ಮಣ್ಣು ವರ್ಟಿಸೋಲ್ ಅಂತ ನಾವು ಹೇಳ್ತೀವಿ, ಇವನ್ನ ನಾವು ಅಧ್ಯಯನ ಮಾಡಿದ್ದೇವೆ, ಗುರುತಿಸಿದ್ದೇವೆ. ಈ ಮತ್ತು 3% ಪ್ರದೇಶದಲ್ಲಿ ಇವು ಯಾವುದೇ ರೀತಿಯ ಕೃಷಿಗೆ ಯೋಗ್ಯತೆ ಇಲ್ಲದಂತ ಕಲ್ಲು ಬಂಡೆಗಳಿಂದ ಕೂಡಿದಂತಹ ಭೂಮಿ, ಇವನ್ನ ನೋಡಿದ್ದೇವೆ. ಈ ಒಂದು ಅಧ್ಯಯನದಲ್ಲಿ ಮುಖ್ಯವಾಗಿ ಕೆಂಪು ಮಣ್ಣು ಪ್ರದೇಶಗಳಲ್ಲಿ ಮುಖ್ಯ ಸಮಸ್ಯೆಗಳನ್ನು ಕಂಡಿದ್ದು ಅಂತಂದ್ರೆ ಹೆಚ್ಚು ಪ್ರದೇಶದಲ್ಲಿ ಕಡಿಮೆ ಆಳದ ಮಣ್ಣಿದೆ, ಅಂದ್ರೆ ಬೆಳೆಯ ಬೇರು ಆರೋಗ್ಯಕರ ರೀತಿಯಲ್ಲಿ ಬೆಳೆಯುವಲ್ಲಿ ತೊಂದರೆ ಉಂಟು ಮಾಡುವಂತಹ ಈ ದೊಡ್ಡ ದೊಡ್ಡ ಕಲ್ಲುಗಳಿಂದ ಕೂಡಿದಂತಹ ಹಾಗೂ ಕಡಿಮೆ ಫಲವತ್ತತೆ ಭೂಮಿಯನ್ನ ನಾವು ಈ ಕೆಂಪು ಮಣ್ಣು ಪ್ರದೇಶದಲ್ಲಿ ಬಹಳಷ್ಟು ಪ್ರದೇಶದಲ್ಲಿ ಕಂಡಿದ್ದೇವೆ. ಇನ್ನು ಕೆಲವು ಪ್ರದೇಶದಲ್ಲಿ ಮಣ್ಣಿನ ಕೆಳಗಿನ ಸ್ತರಗಳಲ್ಲಿ ಹೆಚ್ಚು ಕಲ್ಲು ಇರುವುದರಿಂದ ಈ ಒಂದು ಸಬ್ ಸರ್ಫೇಸ್ ಲೇಯರ್ ಅಂತ ಹೇಳ್ತೀವಿ, ಇಲ್ಲಿ ನೀರು ಹಾಗೂ ಪೋಷಕಾಂಶಗಳನ್ನು ಹಿಡಿದುಕೊಳ್ಳುವಂತ ಕಡಿಮೆ ಶಕ್ತಿ, ಮತ್ತೆ ಕ್ರಸ್ಟಿಂಗ್ ಅಂತ ಇಂಗ್ಲಿಷ್ ಹೇಳ್ತಾರೆ, ಅಂದ್ರೆ ಮೇಲ್ಪದರ ಗಟ್ಟಿಯಾಗಿ ಹೋಗುವಂತ ಸಮಸ್ಯೆನ ನಾವು ಇಲ್ಲಿ ಕೆಂಪು ಮಣ್ಣಿನ ಪ್ರದೇಶದಲ್ಲಿ ಕಾಣಬಹುದು, ಹೆಪ್ಪುಗಟ್ಟದು ಹೆಪ್ಪುಗಟ್ಟೆ ಹೌದು. ಇನ್ನು ಕಪ್ಪು ಮಣ್ಣಿನ ಪ್ರದೇಶಕ್ಕೆ ಬಂದ್ರೆ ಇಲ್ಲಿ ಮಣ್ಣಿನ ಕೊರತ ಅಂದ್ರೆ ಸವಕಳಿಯಾಗಿ ಹೋಗುವಂಥದ್ದು, ಸಾಯಿಲ್ ಎರೋಜನ್, ಇದೊಂದು ಬಹಳ ದೊಡ್ಡ ಸಮಸ್ಯೆ ಕಪ್ಪು ಮಣ್ಣಿನ ಪ್ರದೇಶದಲ್ಲಿ. ಯಾಕಂದ್ರೆ ಇಲ್ಲಿ ಇನ್ನು ಕೆಲವು ಪ್ರದೇಶದಲ್ಲಿ ಮಣ್ಣಿನ ಆಳದ ಸಮಸ್ಯೆಯೂ ಇದೆ, ನೀರು ಬಸಿದು ಹೋಗುವಂತ ಸಮಸ್ಯೆ ಅಂದ್ರೆ ಡ್ರೈನೇಜ್ ಪ್ರಾಬ್ಲಮ್ ಈ ಒಂದು ಕಪ್ಪು ಮಣ್ಣಿನ ಪ್ರದೇಶದಲ್ಲಿ ಕಂಡಿದ್ದೇವೆ. ಹಾಗೂ ಮಣ್ಣಿನಲ್ಲಿ ಈ ಒಂದು ಕೃಷಿ ಕಾರ್ಯಗಳನ್ನು ಮಾಡಿಕೊಂಡು ಹೋಗುವಲ್ಲಿ ಬಹಳ ಸಮಸ್ಯೆ, ಈ ಸಾಯಿಲ್ ವರ್ಕೇಬಿಲಿಟಿ ಅಂತ ನಾವು ಹೇಳ್ತೀವಲ್ಲ, ಅದು ಕಪ್ಪು ಮಣ್ಣಿನ ಪ್ರದೇಶದಲ್ಲಿ ಇದೊಂದು ದೊಡ್ಡ ಸಮಸ್ಯೆ. ಇನ್ನು ನೀರಾವರಿ ಪ್ರದೇಶದಲ್ಲಿ ಕ್ಷಾರೀಯ ಮಣ್ಣುಗಳ ಸಮಸ್ಯೆ ಇತ್ತೀಚೆಗೆ ಸಾಮಾನ್ಯವಾಗಿದೆ. ಇನ್ನೊಂದು ಮಣ್ಣು ಅಂದ್ರೆ ಜಂಬಿಟ್ಟಿಗೆ ಮಣ್ಣು, ನಾವು ಈಗ ಬೀದರ್ ಹಾಗೂ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಕಾಣ್ತೀವಲ್ಲ ಜಂಬಿಟ್ಟಿಗೆ, ಕರಾವಳಿ ಪ್ರದೇಶದಲ್ಲಿ ಹೌದು, ಲ್ಯಾಟರೈಟ್ ಸಾಯಿಲ್ ಅಂತ. ಇಲ್ಲಿ ಪೋಷಕಾಂಶಗಳ ಕೊರತೆ ಬಹಳ ತೀವ್ರವಾಗಿ ಕಂಡಿದೆ, ಮತ್ತು ಇನ್ನು 19% ಕೃಷಿ ಪ್ರದೇಶದಲ್ಲಿ ನೀರು ಬಸಿದು ಹೋಗುವಲ್ಲಿ ಸಮಸ್ಯೆ, ಡ್ರೈನೇಜ್ ಪ್ರಾಬ್ಲಮ್. 23% ಕೃಷಿ ಭೂಮಿಯಲ್ಲಿ ಮಣ್ಣು ಸಾಕಷ್ಟು ಪ್ರಮಾಣದಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಕಡಿಮೆ ಇರುವಂತದ್ದು, ಮತ್ತು 40% ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡು ಬರುವಂತಹ ಸಮಸ್ಯೆ ಅಂದ್ರೆ ಭೂ ಸವಕಳಿ, ಸಾಯಿಲ್ ಎರೋಜನ್ ಮತ್ತು ಮಣ್ಣಿನ ಆಳದ ಸಮಸ್ಯೆ. ಈ ರೀತಿ ಹಲವಾರು ಸಮಸ್ಯೆಗಳನ್ನ ನಾವು ಆ ಒಂದು ಅಧ್ಯಯನದಲ್ಲಿ ಕಂಡಿದ್ದೆವು. ಇದು ಅಂದ್ರೆ ಮೊದಲ ಅಧ್ಯಯನ, ಮೊದಲ ಅಧ್ಯಯನದಲ್ಲಿ ಪ್ರಮುಖ ಗುಣಲಕ್ಷಣದ ಬಗ್ಗೆ. ಇನ್ನು 1990 ಕೂಡ ಒಂದು ಅಧ್ಯಯನ ಮಾಡಿದ್ರಿ ಅಂತ ತಾವು ಹೇಳಿದ್ರಿ, ಹೌದು. ಇದರ ಪ್ರಕಾರ ಈ ಪೋಷಕಾಂಶಗಳ ಕೊರತೆ ಹೇಗಿತ್ತು ಅಂತೀರಿ? ಈ 1990 ಪೋಷಕಾಂಶಗಳ ವಿಷಯಕ್ಕೆ ಬಂದ್ರೆ ಈ 10% ಪ್ರದೇಶದಲ್ಲಿ ಮಾತ್ರ ಈ ಸಾರಜನಕದ ಕೊರತೆ ಇತ್ತು, ಮತ್ತು 90% ಪ್ರದೇಶದಲ್ಲಿ ಸಾವಯವ ಅಂಶ ಒಂದು ಉತ್ತಮವಾಗಿತ್ತು, ಮತ್ತು ರಂಜಕದ ಕೊರತೆ 11% ಮಾತ್ರ ಇತ್ತು. 11 ಪ್ರದೇಶ ಏನಿದೆ ಅದರಲ್ಲಿ ರಂಜಕದ ಕೊರತೆ ಇತ್ತು. ಇನ್ನು 70% ಭೂಮಿಯಲ್ಲಿ ಸತ್ವಿನ ಕೊರತೆ, ಆವಾಗಲೇ 90 ಕೂಡ ನಾವು ನೋಡಿದ್ದು 70% ಭೂಮಿಯಲ್ಲಿ ಸತ್ವಿನ ಕೊರತೆ, 30% ಪ್ರದೇಶದಲ್ಲಿ ಕಬ್ಬಿಣದ ಕೊರತೆ ಇತ್ತು. ಇನ್ನು ಉಳಿದಂತೆ ಹೆಚ್ಚಿನ ಒಂದು ಸಮಸ್ಯೆಗಳು ಆ ಟೈಮಲ್ಲಿ ಇರಲಿಲ್ಲ, ಸಾವಯವ ಅಂಶ ತುಂಬಾ ಉತ್ತಮವಾಗಿತ್ತು ಆ ಒಂದು ಅಧ್ಯಯನದ ಪ್ರಕಾರ. ಇನ್ನು ಮುಖ್ಯವಾಗಿ ಈಗ ಸುಜಲಾದ ಮೂಲಕನೂ ಕೂಡ ತಾವು ಅಧ್ಯಯನ ಮಾಡಿದರೆ, ಹೌದು, ಈ ಒಂದು ಅಧ್ಯಯನದ ಫಲಿತಾಂಶಗಳು ಏನೇನು ಅಂತೀರಿ? ಈ ಅಧ್ಯಯನ ನಾವು ಪೂರ್ತಿ ರಾಜ್ಯದಲ್ಲಿ ಮಾಡಿದಂತ ಅಧ್ಯಯನ ಅಲ್ಲ, 11 ಜಿಲ್ಲೆಗಳ ಒಂದು 12 ತಾಲೂಕುಗಳಲ್ಲಿ, ಯಾಕಂದ್ರೆ ಇದು ಬಹಳ ಡಿಟೇಲ್ ಆಗಿ ಮಾಡಿದಂತ ಒಂದು ಅಧ್ಯಯನ. ಸುಜಲ ಅಂದ್ರೆ ಇದು ಜಲಾನಯನ ಯೋಜನೆಗೆ ಸಂಬಂಧ, ಜಲಾನಯನ ಯೋಜನೆಗೆ ಅಡಿಯಲ್ಲಿ ಮಾಡಿರುವಂತಹ ಅಧ್ಯಯನ. 14 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಮಾಡಿದ್ದೇವೆ. ಈ ಒಂದು ಮಾಹಿತಿಯನ್ನ ಡಿಜಿಟಲೀಕರಣ ಅಂತ ಹೇಳಿ ನಾವು ಡಿಜಿಟಲ್ ಲೈಬ್ರರಿ ಮಾಡಿ ರೈತರಿಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಸಹಾಯ ಮಾಡುವಂತಹ ಡಿಸಿಷನ್ ಸಪೋರ್ಟ್ ಸಿಸ್ಟಮ್, ಅದನ್ನು ಕೂಡ ಒಂದು ರೈತರಿಗೆ ಸೂಕ್ತ ಸಲಹಾ ತಂತ್ರಜ್ಞಾನವನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಇದರೊಳಗೆ ಈ ಅಧ್ಯಯನವನ್ನು ಮುಖ್ಯವಾಗಿ ಮಳೆ ಆಧಾರಿತ ಕೃಷಿ ಪ್ರದೇಶದಲ್ಲಿ ಮಾತ್ರ ಕೈಗೊಂಡಿರುವಂತಹ ಖುಷ್ಕಿ ಪ್ರದೇಶದಲ್ಲಿ ಈ ಒಂದು ಅಧ್ಯಯನದ ಪ್ರಕಾರ ತಮಗೆ ಹೇಳಬೇಕು ಅಂದ್ರೆ 50% ಪ್ರದೇಶದಲ್ಲಿ ಇಂಗಾಲದ ಒಂದು ಪ್ರಮಾಣ ಕಡಿಮೆ ಆಗಿದೆ, ಸಾಕಷ್ಟು ಕೊರತೆ ಇದೆ. ಹೌದು, 90% ಪ್ರದೇಶದಲ್ಲಿ ಸರಿಯಾಗಿತ್ತು, ಈಗ 50% ಇದು ಕೊರತೆ ಆಗಿದೆ. 50% ಪ್ರದೇಶದಲ್ಲಿ ಸಾವಯವ ಇಂಗಾಲದ ಕೊರತೆ ಇದೆ. ಹೌದು, ಹಾಗೂ 88% ಪ್ರದೇಶದಲ್ಲಿ ನಾವು ಅಂದ್ರೆ ಈ ಒಂದು 0.75 ಹೆಚ್ಚಿಗೆ ಇದ್ರೆ ನಾವು ಇದು ಉತ್ತಮ ಆರೋಗ್ಯಕರವಾದಂತಹ ಭೂಮಿ ಅಂತ ಹೇಳ್ತೇವೆ. ಅಂತ ಪ್ರದೇಶ ಈಗ ಒಂದು 0.75 ಕಡಿಮೆ ಇರುವಂತಹ ಪ್ರದೇಶ 88% ಅದೇ ಜಾಸ್ತಿ ಆಗ್ಬಿಟ್ಟು. ಹೌದು, ಅಷ್ಟರ ಮಟ್ಟಿಗೆ ಇಂಗಾಲದ ಪ್ರಮಾಣ, ಸಾವಯವ ಇಂಗಾಲದ ಪ್ರಮಾಣ ಕಡಿಮೆ ಆಗಿದ್ದು ಇದು ಬಹಳ ಒಂದು ಆತಂಕಕಾರಿ. ಯಾಕಂದ್ರೆ ಮಣ್ಣಿನಲ್ಲಿ ನೀರು ಇಂಗಿಸುವಂತ ಶಕ್ತಿ ಕಡಿಮೆ ಆಗುತ್ತೆ ಇದರಿಂದಾಗಿ, ಹಾಗೂ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಕಡಿಮೆ ಆಗುತ್ತೆ, ಮಣ್ಣಿನ ರಚನೆ ಸಾಯಿಲ್ ಸ್ಟ್ರಕ್ಚರ್ ಅಂತ ಹೇಳ್ತೀವಲ್ಲ ಅದು ನಾಶವಾಗುತ್ತೆ. ಈ ರೀತಿ ಹಲವಾರು ಸಮಸ್ಯೆಗಳಿಗೆ ಇದು ಕಾರಣವಾಗುತ್ತೆ. ಇನ್ನು ಕೆಲವೊಂದು ಜಿಲ್ಲೆಗಳ ಬಗ್ಗೆ ಹೇಳಬೇಕು ಅಂದ್ರೆ ನೋಡಿ, ತುಮಕೂರು ಜಿಲ್ಲೆಯಲ್ಲಿ ಕೇವಲ 1% ಕೃಷಿ ಪ್ರದೇಶದಲ್ಲಿ ಮಾತ್ರ ಸಾವಯವ ಇಂಗಾಲದ ಪ್ರಮಾಣ ಸಮಾಧಾನಕರವಾಗಿದೆ. ಉಳಿದಂತ 99% ಭಾಗದಲ್ಲಿ 0.5% ಕಡಿಮೆ ಆಗ್ಬಿಟ್ಟಿದೆ ಇಂಗಾಲದ ಪ್ರಮಾಣ. ಹಾಗಂತ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 71% ಪ್ರದೇಶದಲ್ಲಿ ಉತ್ತಮವಾಗಿದೆ. ಅಲ್ಲಿ ಈಗ ತೋಟಗಾರಿಕಾ ಬೆಳೆಗಳನ್ನ ಹೆಚ್ಚಾಗಿ ಬೆಳೆಯುತ್ತಿರೋದ್ರಿಂದ ಇನ್ನು 44% ಕೃಷಿ ಪ್ರದೇಶದಲ್ಲಿ ನಾವು ಈ ಮಣ್ಣಿನ ಸವಕಳಿ, ಸಾಯಿಲ್ ಎರೋಜನ್, ಇದೊಂದು ಸೀರಿಯಸ್ ಪ್ರಾಬ್ಲಮ್. ವರ್ಷ ಸುಮಾರು ಪ್ರತಿ ಹೆಕ್ಟರ್ಗೆ 10 ಟನ್ಗಿಂತಲೂ ಹೆಚ್ಚು ಮಣ್ಣು ಕೊಚ್ಚು ಕಡಿಮೆ ಆಗುತ್ತಿರುವುದು ಕೂಡ ಒಂದು ಕಾರಣ. ಯಾಕಂದ್ರೆ ಸಾವಯವ ಅಂಶ ಯಾವಾಗ ಕಡಿಮೆ ಆಗುತ್ತೋ ನೀರು ಇಂಗೋದಿಲ್ಲ, ಮಣ್ಣು ಕೊಚ್ಕೊಂಡು ಹೋಗ್ಲಿಕ್ಕೆ ಸಹಾಯ ಆಗ್ಬಿಡುತ್ತೆ, ಅವಕಾಶ ಆಗುತ್ತೆ. ಇದರಿಂದಾಗಿ ಯಾವಾಗ ಮಣ್ಣು ಕೊಚ್ಕೊಂಡು ಹೋಗುತ್ತೋ ಬಹಳಷ್ಟು ಸಮಸ್ಯೆಗಳನ್ನು ಕಾಣಬಹುದು ನಾವು. ಯಾಕಂದ್ರೆ ಪೋಷಕಾಂಶಗಳು ಕೊಚ್ಕೊಂಡು ಹೋಗುತ್ತವೆ, ಸೂಕ್ಷ್ಮಾಣುಜೀವಿಗಳು ಕೊಚ್ಕೊಂಡು ಹೋಗುತ್ತೆ, ಸಾವಯವ ಇಂಗಾಲ ಕೊಚ್ಕೊಂಡು ಹೋಗುತ್ತೆ. ಹಾಗಾಗಿ ರೈತರು ತಮ್ಮ ಇಳುವರಿಯನ್ನು ರಕ್ಷಿಸಿಕೊಳ್ಬೇಕು, ಒಂದು ಪ್ರಮಾಣದ ಇಳುವರಿಯನ್ನ ಇಟ್ಕೋಬೇಕು ಅಂತಂದ್ರೆ ಹೆಚ್ಚು ಹೆಚ್ಚು ಗೊಬ್ಬರ ಶ್ರಮ ಮಾಡಬೇಕಾಗುತ್ತೆ, ಖರ್ಚು ಹೆಚ್ಚಾಗುತ್ತೆ. ಈ ರೀತಿಯ ಸಮಸ್ಯೆಗಳನ್ನ ನಾವು ಈ ಒಂದು ಅಧ್ಯಯನದಲ್ಲಿ ಗುರುತಿಸಿದ್ದೇವೆ. ಇನ್ನು ಈ ಮಣ್ಣಲ್ಲಿರುವಂತಹ ಲಘು ಪೋಷಕಾಂಶಗಳ ಕೊರತೆ ಬಗ್ಗೆ ಸ್ವಲ್ಪ ಹೇಳ್ತೀರಾ, ಇದು ಹೇಗಿದೆ, ಈ ಸ್ಥಿತಿಗತಿ ಹೇಗಿದೆ ಅಂತ? ಹೌದು, ಈಗ ನಾವು ಒಂದು ಈ ಆರೋಗ್ಯ ಚೀಟಿ ಯೋಜನೆಯೊಳಗೆ ಏನ್ ಮಾಡಿದ್ದಾರೆ ಅದರ ಪ್ರಕಾರ 50% ಭೂಮಿಯಲ್ಲಿ ಸತುವಿನ ಕೊರತೆ. ಈಗ 90%ಕ್ಕೆ ಹೋಲಿಸಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಹೌದು, 71 ಈಗ 50% ಬಂದಿದೆ. ಆದ್ರೆ ಕಬ್ಬಿಣದ ಕೊರತೆ ಮೊದಲು ಇಲ್ಲಾಗಿತ್ತು, ಈಗ 52% ಪ್ರದೇಶದಲ್ಲಿ ಕಬ್ಬಿಣದ ಕೊರತೆ ಜಾಸ್ತಿ ಆಗಿದೆ. ಹೌದು, ಹಾಗೆ ತಾಮ್ರದ ಕೊರತೆ, ಇದು ಕೂಡ ಮೊದಲು ಯಾವಾಗಲೂ ಒಂದು ತಾಮ್ರದ ಕೊರತೆ ಇಲ್ಲುವಂತ ಪರಿಸ್ಥಿತಿ ಇತ್ತು, ಈಗ 13% ಭೂಮಿಯಲ್ಲಿ ತಾಮ್ರದ ಕೊರತೆ, ಕಾಪರ್. ಇನ್ನು ಬೋರಾನ್, ಇದು ಬಹಳ ಒಂದು ಪ್ರಮುಖ ಲಘು ಪೋಷಕಾಂಶ, ಇದು ಕೂಡ 45% ಭೂಮಿಯಲ್ಲಿ ಒಂದು ಬೋರಾನ್ ಕೊರತೆ ಇದೆ. ಇನ್ನು 30% ಪ್ರದೇಶದಲ್ಲಿ ಗಂಧಕದ ಕೊರತೆ ಇದೆ. ಇನ್ನು ಈ ಜಿಲ್ಲಾವಾರು ಅಧ್ಯಯನ ಮಾಡಿದಾಗಲೂ ಈ ರೀತಿಯ ಬಹಳಷ್ಟು ಸಮಸ್ಯೆಗಳ ಒಂದು ಮಾಹಿತಿ ದೊರೆಯುತ್ತಿದೆ. ಇನ್ನು ಒಟ್ಟಾರೆ ರೈತರಿಗೆ ಹೇಳಬೇಕು ಅಂದ್ರೆ ತಮ್ಮ ಜಮೀನಿಗೆ ಸಂಬಂಧಪಟ್ಟಂತ ಮಣ್ಣು ಆರೋಗ್ಯ ಚೀಟಿಯನ್ನ ನೋಡಿದಾಗ ಅವರ ಭೂಮಿಯಲ್ಲಿ ಈ ಒಂದು ಪೋಷಕಾಂಶಗಳ ಸ್ಥಿತಿಗತಿ ಏನಿದೆ ಅಂತ ಅವರಿಗೆ ಗೊತ್ತಾಗುತ್ತೆ. ನಾವು ಈಗ ಹೇಳಿರುವಂತದ್ದು ರಾಜ್ಯದ ಒಟ್ಟಾರೆ ಒಂದು ಪರಿಸ್ಥಿತಿ, ತಮ್ಮ ತಮ್ಮ ಭೂಮಿಯಲ್ಲಿ ಪೋಷಕಾಂಶಗಳ ಸ್ಥಿತಿಗತಿ ಅವರಿಗೆ ಅವರ ಆರೋಗ್ಯ ಚೀಟಿಯಿಂದ ಗೊತ್ತಾಗುತ್ತೆ. ಇನ್ನು ರಂಜಕ ಮತ್ತು ಪೊಟ್ಯಾಷ್ಗಳು ಪ್ರಧಾನ ಪೋಷಕಾಂಶಗಳು. ಹೌದು, ಇವುಗಳ ಒಂದು ಲಭ್ಯತೆಯ ಸ್ಥಿತಿಗತಿ ನಮ್ಮ ರಾಜ್ಯದ ಮಣ್ಣಲ್ಲಿ ಹೇಗಿದೆ ಅಂತಿದೆ? ಈಗ ರಾಜ್ಯದಲ್ಲಿ ನೋಡಿದ್ರೆ 20% ಕೃಷಿ ಪ್ರದೇಶದಲ್ಲಿ ಪೊಟ್ಯಾಷ್ ಕೊರತೆ ಇದೆ, ಅಂದ್ರೆ 80% ಓಕೆ. ಇನ್ನು ಹೆಚ್ಚು ಮಳೆ ಬೀಳುವಂತ ಮಲೆನಾಡು ಜಿಲ್ಲೆಗಳಲ್ಲಿ ಈ ಪೊಟ್ಯಾಷ್ ಕೊರತೆ ಬಹಳ ಇದೆ. ಈ ಮಲೆನಾಡು ಜಿಲ್ಲೆಗಳ ಜೊತೆಗೆ ರಾಯಚೂರು ಜಿಲ್ಲೆ ಬಹಳ ಆಶ್ಚರ್ಯಕರವಾದ ಪರಿಸ್ಥಿತಿ ಅಂದ್ರೆ ರಾಯಚೂರು ಜಿಲ್ಲೆಯಲ್ಲಿ 90% ಭಾಗದಲ್ಲಿ ಇದರ ಕೊರತೆ ಇದೆ, ಪೊಟ್ಯಾಷ್ನ ಕೊರತೆ, ಪೊಟ್ಯಾಷ್ ಕೊರತೆ. ಮತ್ತು ರಂಜಕದ ವಿಷಯಕ್ಕೆ ಬಂದ್ರೆ 65% ಪ್ರದೇಶದಲ್ಲಿ ಇದರ ಲಭ್ಯತೆ ಅವಶ್ಯಕತೆಗಿಂತ ಹೆಚ್ಚು ರಂಜಕ. ಯಾಕಂದ್ರೆ ಪ್ರತಿ ವರ್ಷ DAP ತಂದು ಸುರಿದು ಏನಾಗಿದೆ ಅಂದ್ರೆ 65% ಪ್ರದೇಶದಲ್ಲಿ ಇದರ ಲಭ್ಯತೆ ಜಾಸ್ತಿ ಇದೆ. ಅಂದ್ರೆ ಬಂಧಿತ ರೂಪದಲ್ಲಿ ಇದೆಯಾ ಅದು? ಇಲ್ಲ ಇಲ್ಲ, ಲಭ್ಯ ರೂಪದಲ್ಲೇ ಇದೆ ಇದು. ಲಭ್ಯ ರೂಪದಲ್ಲಿ 65% ಪ್ರದೇಶದಲ್ಲಿ ಇದು ಒಂದು ಇದೆ, ಜಾಸ್ತಿ ಇದೆ. ಹೌದು, 8% ಪ್ರದೇಶದಲ್ಲಿ ಮಾತ್ರ ಕೊರತೆ ಇದೆ. ಇನ್ನು ಹಾಸನ, ದಾವಣಗೆರೆ, ಕೋಲಾರ, ರಾಯಚೂರು, ಮಂಡ್ಯ, ಬೆಂಗಳೂರು ಮತ್ತು ಬಳ್ಳಾರಿ, ಇವುಗಳ ರಂಜಕದ ಲಭ್ಯತೆ ಅತ್ಯಧಿಕವಾಗಿದೆ, ಅವಶ್ಯಕತೆಗಿಂತ ಜಾಸ್ತಿ ಈ ಜಿಲ್ಲೆಗಳಲ್ಲಿ. ಈ ಜಿಲ್ಲೆಗಳಲ್ಲಿ ರಂಜಕವನ್ನು ಉಪಯೋಗಿಸುವಾಗ ರೈತರು, ನಾನು ಹೇಳಿದ್ರೆ ಯಾವುದು, ದಾವಣಗೆರೆ, ಹಾಸನ, ಕೋಲಾರ, ರಾಯಚೂರು, ಮಂಡ್ಯ, ಬೆಂಗಳೂರು ಹಾಗೂ ಬಳ್ಳಾರಿ ಜಿಲ್ಲೆ ರೈತರು ರಂಜಕವನ್ನು ಉಪಯೋಗಿಸುವಾಗ ಅವಶ್ಯಕತೆ ಇದೆಯೋ ಇಲ್ಲೋದನ್ನ ನೋಡ್ಕೊಂಡು, ಯಾಕಂದ್ರೆ ಅವಶ್ಯಕತೆಗಿಂತ ಜಾಸ್ತಿ ಬಹಳಷ್ಟು ಕೃಷಿ ಪ್ರದೇಶ ಅಂದ್ರೆ ಅವರ ಮಣ್ಣು ಆರೋಗ್ಯ ಚೀಟಿ ನೋಡಿದ್ರೆ ಗೊತ್ತಾಗುತ್ತೆ ಆ ಪ್ರಕಾರ ಅವರು ಅದರ ಕಡಿಮೆ ಮಾಡಿಕೊಂಡು ಖರ್ಚು ಉಳಿಸ್ಕೋಬಹುದು. ಈ ರೀತಿಯಾಗಿ ರಂಜಕ ಮತ್ತು ಪೊಟ್ಯಾಷ್ಗಳ ಲಭ್ಯತೆ ಸ್ಥಿತಿಗತಿ ಇದೆ ಅಂತ. ಹೌದು, ಇನ್ನು ನಮ್ಮ ಬೇರೆ ಬೇರೆ ಜಿಲ್ಲೆಗಳನ್ನು ತೆಗೆದುಕೊಂಡಾಗ ಈ ಲಘು ಪೋಷಕಾಂಶಗಳ ಲಭ್ಯತೆ ಹೇಗಿದೆ ಅಂತೀರಿ? ಲಘು ಪೋಷಕಾಂಶಗಳ ವಿಷಯದಲ್ಲಿ ಮೊದಲನೇದಾಗಿ ಬೋರಾನ್, ಇದು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 92% ಪ್ರದೇಶದಲ್ಲಿ ಕೊರತೆ ಇದೆ. ಬೋರಾನ್ ವಿಷಯ ಹೇಳಬೇಕು ಅಂತಂದ್ರೆ ಯಾವ ಒಂದು ಬೆಳೆಯಲ್ಲೂ ಕೂಡ ಬಂದಿರುವಂತ ಹೂವು ಕಾಯಾಗಬೇಕು ಅಂತಂದ್ರೆ ಬೋರಾನ್ನ ಲಭ್ಯತೆ ಸರಿಯಾಗಿರಬೇಕು. ಇದು 92% ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ, ಇನ್ನು ಮಂಡ್ಯ, ರಾಮನಗರ, ತುಮಕೂರು, ಹಾವೇರಿ ಜಿಲ್ಲೆಯಲ್ಲೂ ಕೂಡ 75%+ ಪ್ರದೇಶದಲ್ಲಿ ಇದರ ಕೊರತೆ ಇದೆ. ಇನ್ನು ಗಂಧಕದ ವಿಷಯಕ್ಕೆ ಬಂದ್ರೆ ಇದು ಎಣ್ಣೆಕಾಳು ಬೆಳೆಯುವಂತ, ಕಡಲೆಕಾಯಿ ಇರ್ಬೋದು, ಸೂರ್ಯಕಾಂತಿ, ಎಳ್ಳು ಇತ್ಯಾದಿ ಬೆಳೆಯುವಂತಹ ಪ್ರದೇಶದಲ್ಲಿ, ತೆಂಗು ಬೆಳೆಯುವಂತಹ ಪ್ರದೇಶದಲ್ಲಿ ಇದರ ಕೊರತೆ ಇದೆ. ಅಂದ್ರೆ ವಿಜಯಪುರ, ಧಾರವಾಡ, ಗದಗ, ಈ ಜಿಲ್ಲೆಗಳಲ್ಲಿ 70%+ ಪ್ರದೇಶದಲ್ಲಿ ಇದರ ಕೊರತೆ ವ್ಯಾಪಕವಾಗಿ ಕಂಡು ಬಂದಿದೆ. ಹಾಗಾಗಿ ಇಲ್ಲಿನ ರೈತರು ತಮ್ಮ ಆರೋಗ್ಯ ಚೀಟಿಯಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇನ್ನು ಸತುವಿನ ಕೊರತೆ ಮುಖ್ಯವಾಗಿ ಹಾವೇರಿ, ಕಲಬುರಗಿ, ರಾಮನಗರ, ತುಮಕೂರು, ವಿಜಯಪುರ, ಬಾಗಲಕೋಟೆ, ದಕ್ಷಿಣ ಕನ್ನಡ, ಗದಗ, ಹಾಸನ ಇಲ್ಲಿ ಬಹಳ ತೀವ್ರವಾಗಿದೆ. ಈ ರೀತಿ ಪ್ರತಿಯೊಂದು ಪೋಷಕಾಂಶವೂ ಕೂಡ ಸಾಕಷ್ಟು ಕೊರತೆ, ಸಾಕಷ್ಟು ಜಿಲ್ಲೆಗಳಲ್ಲಿ ಕೊರತೆ ಇದೆ ಮತ್ತು ಕೆಲವು ಜಿಲ್ಲೆಗಳಲ್ಲಿ ಇದರ ಸಮಸ್ಯೆ ಇಲ್ಲ. ಅಂದ್ರೆ ಅಲ್ಲಲ್ಲಿ ರೈತರು ಯಾವ ರೀತಿ ತಮ್ಮ ಪೋಷಕಾಂಶವನ್ನು ನಿರ್ವಹಣೆ ಮಾಡುತ್ತಿದ್ದಾರೆ, ಯಾವ ಬೆಳೆ ಬೆಳೆಯುತ್ತಿದ್ದಾರೆ, ಅದರನ್ನು ಆಧರಿಸಿ ಈ ಒಂದು ಪೋಷಕಾಂಶಗಳ ಕೊರತೆ ಆಗ್ತಾ ಇದೆ ಅಥವಾ ಹೆಚ್ಚಾಗ್ತಾ ಇದೆ. ಹೌದು ಹೌದು. ಮತ್ತೆ ತಾವು ಈಗಾಗಲೇ ಮೊದಲೇ ತಿಳಿಸಿದ ಹಾಗೆ ಕಬ್ಬಿಣದ ಕೊರತೆನೂ ಕೂಡ ಈಗೀಗ ಜಾಸ್ತಿ ಆಗಿದೆ. ಕಬ್ಬಿಣದ ಕೊರತೆ ಕಪ್ಪು ಮಣ್ಣಿನ ಪ್ರದೇಶದಲ್ಲಿ ಕಬ್ಬಿಣದ ಕೊರತೆ. ಅಂದ್ರೆ ಒಂದು ಸಮೀಕ್ಷೆ ಪ್ರಕಾರ ಹೇಳೋದಾದ್ರೆ ನಮ್ಮ ಉತ್ತರ ಭಾಗದ ಜಿಲ್ಲೆಗಳಲ್ಲಿ ಕಪ್ಪು ಮಣ್ಣಿನ ಕಡೆ ಕಬ್ಬಿಣದ ಕೊರತೆ ಇದೆ, ಕಬ್ಬಿಣದ ಕೊರತೆ ಇದೆ. ಕೆಂಪು ಮಣ್ಣಿರುವಂತ ದಕ್ಷಿಣ ಕರ್ನಾಟಕದಲ್ಲಿ ಈ ಒಂದು ಸತುವಿನ ಕೊರತೆ. ಮತ್ತೆ ತಾವು ತಿಳಿಸಿದಾಗೆ ಬೋರಾನ್ನ ಕೊರತೆ ಎಲ್ಲಾ ಪ್ರದೇಶದಲ್ಲೂ ಹೆಚ್ಚು ಮಳೆ ಬೀಳುವ ಪ್ರದೇಶ ಮರಳು ಮಣ್ಣು ಎಲ್ಲಿದೆ, ಕೆಲವು ಕಡೆಗೆ ಇಂಟೆನ್ಸಿವ್ ಕ್ರಾಪಿಂಗ್ ಮಾಡ್ತಾ ಇರುವಂತಹ ಪ್ರದೇಶದಲ್ಲಿ ನಾವು ಇದರ ಕೊರತೆಯನ್ನ ಕಾಣಬಹುದು. ಇನ್ನು ಮುಖ್ಯವಾಗಿ ಈ ಹವಾಮಾನ ವೈಪರೀತ್ಯದಿಂದಾಗಿ ಮಣ್ಣಿನ ಮೇಲೆ ಯಾವ ರೀತಿಯಾದಂತ ಒಂದು ಪರಿಣಾಮಗಳು ಉಂಟಾಗ್ತಾ ಇವೆ ಅಂತ. ಹವಾಮಾನ ವೈಪರೀತ್ಯದಿಂದಾಗಿ ನಾವು ಕರ್ನಾಟಕದ ಮಣ್ಣಿನ ಮೇಲೆ ಹೇಳಬೇಕು ಅಂದ್ರೆ ಬಹಳಷ್ಟು ದುಷ್ಪರಿಣಾಮಗಳು ಉಂಟಾಗುತ್ತಿದೆ. ಯಾಕಂದ್ರೆ ನಮ್ಮದೇ ಒಂದು ಸ್ಟಡಿ ಮಾಡಿದೀವಿ, ಡೆಸರ್ಟಿಫಿಕೇಶನ್ ಅಂಡ್ ಲ್ಯಾಂಡ್ ಡಿಗ್ರೇಡೇಷನ್ ಅಂತ, ಅಂದ್ರೆ ಮರುಭೂಮೀಕರಣ ಹಾಗೂ ಮಣ್ಣಿನ ನಾಶ ಅಂತ. ಒಂದು ಅಧ್ಯಯನದ ಪ್ರಕಾರ 36% ಪ್ರದೇಶದಲ್ಲಿ ಈ ಒಂದು ಹವಾಮಾನ ವೈಪರೀತ್ಯದಿಂದಾಗಿ ಹಾಗೂ ಇತರ ಕಾರಣಗಳಿಂದಾಗಿ ಮಣ್ಣಿನಲ್ಲಿ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಸಾವಯವ ಇಂಗಾಲ ಈಗಾಗಲೇ ನೋಡಿದ್ರು ಅದು ಬಹುಬೇಗ ಭಸ್ಮವಾಗಿ ಹೋಗ್ತು, ಆಕ್ಸಿಡೇಷನ್ ಅಂತ ನಾವು ಹೇಳ್ತೀವಿ. ವಿಶೇಷವಾಗಿ ಖುಷ್ಕಿ ಪ್ರದೇಶದಲ್ಲಿ ಹೆಚ್ಚು ಬಿಸಿಲಿರುವ ಸಂದರ್ಭದಲ್ಲಿ ಹಾಗಾಗಿ ಅದೇನಾಗುತ್ತೆ, ಮಣ್ಣಿನ ನಾವು ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಜಾಸ್ತಿ ಆಗ್ತಾ ಇದೆ ಅಂತ ನೋಡ್ತಾ ಇದೀವಿ. ಸೊ ತಾಪಮಾನ ಜಾಸ್ತಿ ಆದಾಗ ಮಣ್ಣಿನಲ್ಲಿ ಸಾವಯವ ಇಂಗಾಲ ಬಹುಬೇಗ ಭಸ್ಮವಾಗಿ ಹೋಗ್ಬಿಡುತ್ತೆ. ಯಾವಾಗ ಭಸ್ಮವಾಗಿ ಹೋಯ್ತು ಅದು ಮಣ್ಣಿನ ನೀರು ಇಂಗಿಸುವ ಶಕ್ತಿ, ನೀರು ಹಿಡಿದಿರುವಂತಹ ಶಕ್ತಿ, ಪೋಷಕಾಂಶವನ್ನು ಹಿಡಿದುಕೊಳ್ಳುವಂತಹ ಶಕ್ತಿ ಹಾಗೂ ಸೂಕ್ಷ್ಮಾಣುಜೀವಿಗಳಿಗೆ ಆಹಾರ ಕೊಡುವಂತಹ ಶಕ್ತಿ ಎಲ್ಲ ಕೆಪಾಸಿಟಿ ಇದು ಕ್ಷೀಣವಾಗುತ್ತಾ ಹೋಗುತ್ತೆ. ಹಾಗಾಗಿ ಈ ರೀತಿಯ ಮಣ್ಣು ಸುಲಭವಾಗಿ ಮಣ್ಣಿನ ಸವಕಳಿಗೆ ತುತ್ತಾಗುತ್ತೆ. ಜೊತೆಗೆ ಇತ್ತೀಚಿನ ವರ್ಷದಲ್ಲಿ ಇನ್ನೊಂದು ಹವಾಮಾನ ವೈಪರೀತ್ಯದ ಮುಖ್ಯ ಲಕ್ಷಣ ಅಂತಂದ್ರೆ ಮಳೆ ಬರುವಂತ ಮಳೆಯ ದಿನಗಳು ಏನಿದೆಯಲ್ಲ, ನಂಬರ್ ಆಫ್ ರೈನಿ ಡೇಸ್ ಅಂತೀವಿ, ಅದು ಕಡಿಮೆ ಆಗಿದೆ. ಅತಿ ರಭಸವಾಗಿ ಬರುವಂತ ಮಳೆ, ಬಹಳ ಮಳೆ ಒಂದೇ ಸಮನೆ ಜೋರಾಗಿ ಸುರಿಯುತ್ತೆ, ಆಮೇಲೆ ಸುಮಾರು ದಿನಗಳವರೆಗೆ ಗ್ಯಾಪ್, ಯಾವುದೇ ರೀತಿ ಮಳೆ 10 ದಿನ 15 ದಿನ 20 ದಿನ ಮಳೆನೇ ಬರುವುದಿಲ್ಲ. ಅಂದ್ರೆ ಹಂಚಿಕೆಯಲ್ಲಿ ಸಾಕಷ್ಟು ಏರ್ಪಾಡು, ಹಂಚಿಕೆಯಲ್ಲಿ ಏರ್ಪಾಡು ಆಗುದ್ರೆ ಏನಾಗುತ್ತೆ, ಈಗ ಮಣ್ಣು ಆಲ್ರೆಡಿ ಸಾವಯವ ಅಂಶವಿಲ್ಲದೆ ಒಂದು ಲೂಸ್ ಆಗಿರುತ್ತೆ, ಅದ್ರ ಜೊತೆಗೆ ಈ ರೀತಿ ರಭಸವಾಗಿ ಬಂದಾಗ ಮಣ್ಣು ಸವಕಳಿ ಆಗಲಿಕ್ಕೆ ಬಹಳ ಒಂದು ಅವಕಾಶ ಆಗುತ್ತೆ, ಹೆಚ್ಚಾಗುತ್ತೆ. ಈ ರೀತಿ ನಾವು ಮಣ್ಣಿನ ಸಾವಯವ ಅಂಶದ ಮೇಲೆ ಮಣ್ಣು ಕೊಚ್ಚಿಕೊಂಡು ಹೋಗುವುದು ಈ ಒಂದು ಹವಾಮಾನ ವೈಪರೀತ್ಯದಿಂದಾಗಿ ನಿಜವಾಗಿ ಕಾಣ್ತಾ ಇದ್ದೇವೆ. ಇದೇ ಒಂದು ಮುಖ್ಯವಾದಂತ ಪರಿಣಾಮ. ಹೌದು, ಮುಖ್ಯವಾಗಿ ನಾವು ಹಾಗಾಗಿ ಮಣ್ಣಿನ ಹವಾಮಾನ ವೈಪರೀತ್ಯದಿಂದ ಮಣ್ಣನ್ನು ಕಾಪಾಡಿಕೊಳ್ಬೇಕು ಅಂತಂದ್ರೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಅಂಶವನ್ನ ಜಾಸ್ತಿ ಮಾಡಬೇಕು, ಮಣ್ಣು ನೀರು ಸಂರಕ್ಷಣಾ ಕ್ರಮಗಳನ್ನ ಸೂಕ್ತವಾದ ರೀತಿಯಲ್ಲಿ ಪ್ರತಿ ವರ್ಷ ಮೇಂಟೆನೆನ್ಸ್ ನಿರ್ವಹಣೆ ಮಾಡುವುದು ಬಹಳ ಅವಶ್ಯಕ. ಇನ್ನ ಮುಖ್ಯವಾಗಿ ನಮ್ಮ ನೀರಾವರಿ ಪ್ರದೇಶಗಳಲ್ಲಿ, ವಿಶೇಷವಾಗಿ ಈಗ ನಾಲೆ ನೀರಾವರಿ ಪ್ರದೇಶ ಕೂಡ ನಮ್ಮಲ್ಲಿದೆ. ಹೌದು, ಇಂತಹ ಒಂದು ನೀರಾವರಿ ಪ್ರದೇಶಗಳಲ್ಲಿ ಮಣ್ಣಿನ ಆರೋಗ್ಯದ ಸ್ಥಿತಿಗತಿ ಹೇಗಿದೆ ಅಂತೀರಿ? ನೋಡಿ, ಈಗ ಎಲ್ಲ ನೀರಾವರಿ ಪ್ರದೇಶದಲ್ಲೂ ಅದರಲ್ಲೂ ಕಪ್ಪು ಮಣ್ಣಿನ ಪ್ರದೇಶದಲ್ಲಿ ಮಣ್ಣಿನ ಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ಅಂತ ಹೇಳಬಹುದು. ಹೆಚ್ಚು ನೀರು ಏನು ಬೇಡ್ತಾವಲ್ಲ, ಕಬ್ಬು ಭತ್ತ ಇದನ್ನ ಪ್ರತಿ ವರ್ಷ ಬೆಳೀತಾ ಇದ್ದಾರೆ ರೈತರು. ಹೌದು, ಇದಕ್ಕೆ ಜೊತೆಗೆ ಅದರ ಅವಶ್ಯಕತೆಗಿಂತನೂ ಹೆಚ್ಚು ನೀರು ಕೊಡುವಂತದ್ದು. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಕೆಳಪದರದಲ್ಲಿ ಏನು ಉಪ್ಪಿನಂಶ ಇರುತ್ತೆ, ಕ್ಷಾರೀಯ ವಸ್ತುಗಳು ಇರುತ್ತೆ, ಅವೆಲ್ಲ ಕರಗಿ ಮಣ್ಣಿನ ಮೇಲ್ಭಾಗದಲ್ಲಿ ಶೇಖರವಾಗ್ತಾ ಇದೆ. ಇದು ಕಪ್ಪು ಮಣ್ಣಿನ ಪ್ರದೇಶದಲ್ಲಿ ಕಾಣಬಹುದು. ಶೇಕಡ ಒಂದು ಸರಾಸರಿಯಾಗಿ ಹೇಳಬೇಕು ಅಂದ್ರೆ ಶೇಕಡ 12% ಪ್ರದೇಶದಲ್ಲಿ ಈಗ ನೀರಾವರಿ ಪ್ರದೇಶಗಳಲ್ಲಿ ಈ ಒಂದು ಕ್ಷಾರೀಯತೆ ದೊಡ್ಡ ಸಮಸ್ಯೆ ಕಾಣ್ತಾ ಇದೆ. ಕೃಷಿ ಮೇಳದಲ್ಲಿ ನಾವು ನೋಡ್ತೀವಲ್ಲ, ರೈತರು ಬಂದು ನಮ್ಮ ಹತ್ರ ಮಣ್ಣಿನ ಬಗ್ಗೆ ಕೇಳುವಾಗ ಎಲ್ಲರೂ ಈ ಮಣ್ಣಿನಲ್ಲಿ ಉಪ್ಪಿದು ಜಾಸ್ತಿ ಆಗಿರೋ ಬಗ್ಗೆನೇ ಮಾತಾಡ್ತಾರೆ. ಇನ್ನು ನಾವು ಒಂದು ಅಚ್ಚುಕಟ್ಟು ಪ್ರದೇಶದಲ್ಲಿ ಒಂದು ಅಧ್ಯಯನ ಮಾಡಿದ್ವಿ, ಇಲ್ಲಿ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿ. ಅಲ್ಲಿ ನಾವು ನೋಡ್ತಾ ಇದ್ವಿ ಕೆಂಪು ಮಣ್ಣಿನ ಪ್ರದೇಶ ಆಗಿದ್ರು ಕೂಡ ಇಲ್ಲಿ ಸುಮಾರು 40% ಪ್ರದೇಶದಲ್ಲಿ ಕ್ಷಾರೀಯತೆ ಬಂದಿದೆ. ಕೆಂಪು ಮಣ್ಣು ಪ್ರದೇಶದಲ್ಲಿ ಕೂಡ ನಾವೊಂದು ನಮ್ಮ ಒಂದು ಅಧ್ಯಯನದ ಪ್ರಕಾರ ಪ್ರತಿ ವರ್ಷ ಸುಮಾರು ಇಲ್ಲಿ 1,200 ಕೋಟಿಗಳಷ್ಟು ಬೆಳೆ ನಷ್ಟ ಆಗ್ತಾ ಇದೆ ರೈತರಿಗೆ. ಹಾ, ಈ ಒಂದು ಕ್ಷಾರೀಯತೆ ಜಾಸ್ತಿ ಆಗ್ತಾ ಇರೋದ್ರಿಂದ ಇದಕ್ಕೆ ಕಾರಣ ಅಂದ್ರೆ ಇದು ಜಾಸ್ತಿ ನೀರು ಕೊಡ್ತಾ ಇರುವಂತಹ ಮತ್ತು ಅದೇ ಬೆಳೆಗಳನ್ನ ಪುನಃ ಪುನಃ ಬೆಳೆಯುತ್ತಿದ್ದು. ಹಾಗಾಗಿ ಇಂಥ ಪ್ರದೇಶದಲ್ಲಿ ನಾವು ಈಗ ಮಣ್ಣಿನ ಪುನಶ್ಚೇತನಗೊಳಿಸಬೇಕು ಅಂತಂದ್ರೆ ಅದು ಬಹಳ ಖರ್ಚಿನ ಕೆಲಸ ಮತ್ತು ಬಹಳ ಕಷ್ಟದ ಕೆಲಸವೂ ಕೂಡ. ಈ ರೀತಿ ನೀರಾವರಿ ಒಂದು ಸೌಲಭ್ಯವನ್ನ ನಿರ್ಮಾಣ ಮಾಡಿ ಯಾವ ಒಂದು ಲಾಭ ರೈತರಿಗೆ ಕೊಡಬೇಕು ಅಂತ ಸರ್ಕಾರ ಏನು ಮಾಡಿತ್ತೋ ಅದರೊಳಗೆ ಈ ರೀತಿ ಒಂದು ತೊಂದರೆಗಳು ಕಾಣ್ತಾ ಇದೆ. ಇನ್ನು ಮುಖ್ಯವಾಗಿ ನಮ್ಮ ರಾಜ್ಯದ ಮಣ್ಣನ್ನು ನೋಡಿದರೆ ಸಾಕಷ್ಟು ಸಮಸ್ಯೆಗಳಿರೋದು ಗೊತ್ತಾಯಿತು. ಹೌದು, ಈ ಸಮಸ್ಯೆಗಳ ಒಂದು ನಿರ್ವಹಣೆಗೆ ನಮ್ಮ ರೈತ ಬಾಂಧವರು ಏನು ಸರಳ ಕ್ರಮಗಳನ್ನು ಅನುಸರಿಸಬಹುದು ಅಂತ? ಹೌದು, ಈಗ ಬಹಳಷ್ಟು ಕೆಲಸಗಳು ಈಗ ಮಣ್ಣಿನ ಆರೋಗ್ಯದ ವಿಷಯಕ್ಕೆ ಬಂದಾಗ ನಾವು ಸರ್ಕಾರದ ಯೋಜನೆಗಾಗಿ ರೈತರು ಕಾಯೋದು ಅವಶ್ಯಕತೆ ಇಲ್ಲ, ಬಹಳಷ್ಟು ನಾವೇ ಮಾಡ್ಕೋಬಹುದು. ಈಗ ಮೊದಲನೇದಾಗಿ ನಾವು ಹೇಳಬೇಕು ಅಂದ್ರೆ ಈಗಾಗಲೇ ರೈತರ ಕೈಯಲ್ಲಿದೆ ಏನು ಮಣ್ಣಿನ ಆರೋಗ್ಯ ಚೀಟಿ, ಇದರಲ್ಲಿ ಬಹಳಷ್ಟು ಉಪಯುಕ್ತವಂತ ಮಾಹಿತಿ ಇದೆ, ಅದರೊಳಗೆ ಏನು ಮಾಡಬೇಕು ಹೇಳುವಂತದ್ದು ಕೂಡ ಇದೆ. ಇದನ್ನ ಅನುಸರಿಸಬಹುದು, ಇಲ್ಲೇ ತಮಗೆ ಗೊತ್ತಾಗಲಿಲ್ಲ ಅಂತಂದ್ರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಇರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಅಥವಾ ಕೃಷಿ ಅಥವಾ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇರ್ಬೋದು, ಇಲಾಖೆಯ ಆಫೀಸ್ ಇರ್ಬೋದು, ಎಲ್ಲ ಅವ್ರ ಹತ್ರ ಹೋಗಿ ಕೇಳಿದ್ರೆ ಈ ಒಂದು ಯಾವ ಸಮಸ್ಯೆ ಇದೆ, ಅದಕ್ಕೆ ಯಾವ ಸೂಕ್ತ ಕ್ರಮಗಳ ಅವಶ್ಯಕತೆ ಇದೆ ಅಂತ ಹೇಳೋದನ್ನ ಅವರು ಮಾಡ್ಕೊಳ್ಬಹುದು. ಇನ್ನು ಮುಖ್ಯವಾಗಿ ನಾವು ನೋಡೋದು ಬೆಳೆಗಳಿಗೆ ಅವಶ್ಯಕತೆಗಿಂತ ಹೆಚ್ಚಿಗೆ ನೀರು, ಯಾವುದೇ ಸಂದರ್ಭ ಅದು ಈಗ ನೀರಾವರಿ ಪ್ರದೇಶ ಇರಬಹುದು ಅಥವಾ ಈಗ ಬೋರ್ವೆಲ್ ನೀರಿಂದ ಮಾಡುವಂತಹ ಪ್ರದೇಶ ಇರಬಹುದು, ನೀರು ಕೊಡುವಾಗ ಸೂಕ್ಷ್ಮ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು, ನೀರನ್ನು ನಾವು ಸೇವ್ ಮಾಡ್ಕೋಬಹುದು, ಪೋಷಕಾಂಶಗಳು ಇಂಗಿ ಹೋಗುವಂಥದ್ದು ಲೀಚಿಂಗ್ ಆಗಿ ಹೋಗುವುದು ಅಂತ ಹೇಳ್ತೀವಲ್ಲ, ಅದು ಕೂಡ ಪೋಷಕಾಂಶಗಳ ಒಂದು ಅವಶ್ಯಕತೆ ಕೂಡ ನಾವು ಚೆನ್ನಾಗಿ ನಿರ್ವಹಣೆ ಮಾಡಬಹುದು. ಹಾಗಾಗಿ ನೀರಿನ ನಿರ್ವಹಣೆ ಮಣ್ಣಿನಲ್ಲಿ ಬಹಳ ಒಂದು ಮುಖ್ಯವಾದ ಅಂದ್ರೆ ಹನಿ ನೀರಾವರಿ ಅಳವಡಿಸಿಕೊಳ್ಳದೆ ಇದಕ್ಕೆ ಪರಿಹಾರ. ಹೌದು, ಹನಿ ನೀರಾವರಿ ಅಳಿಸ್ಕೊಂಡು ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು, ಕಡಿಮೆ ಖರ್ಚಿನಲ್ಲಿ ಬೆಳಿಬಹುದು, ಉತ್ತಮ ಬೆಳೆ ಬೆಳಿಬಹುದು, ಹಾಗೂ ಈ ಒಂದು ಪೋಷಕಾಂಶದ ಪೋಲನ್ನು ತಡೆಗಟ್ಟಬಹುದು. ಇನ್ನು ಮೊದಲು ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಕನ್ಸರ್ವೇಷನ್ ಫಾರ್ಮಿಂಗ್ ಅಂತ ನಾವು ಹೇಳ್ತೀವಿ, ಅಂದ್ರೆ ಸಂರಕ್ಷಣಾ ಬೇಸಾಯ, ಇದರೊಳಗೆ ಉಳುಮೆಯನ್ನು ಆದಷ್ಟು ಕಡಿಮೆ ಮಾಡಬೇಕು, ಹೆಚ್ಚು ಉಳುಮೆ ಮಾಡದಷ್ಟು, ಯಾಕಂದ್ರೆ ನಮ್ಮ ಉಷ್ಣವಲಯದ ಪ್ರದೇಶದಲ್ಲಿ ಏನಾಗುತ್ತೆ ಅಂತಂದ್ರೆ ಹೆಚ್ಚು ಉಳುಮೆ ಮಾಡಿದ್ರೆ ನಮ್ಮ ಸಾವಯವ ಇಂಗಾಲ ಬಹಳ ಬೇಗ ಭಸ್ಮವಾಗಿ ಆಕ್ಸಿಡೇಷನ್ ಆಗಿ ಹೊರಟು ಹೋಗ್ಬಿಡುತ್ತೆ. ಇದರಿಂದಾಗಿ ನಾವು ಈಗಾಗಲೇ ನಾನು ಬಹಳ ಬಾರಿ ಹೇಳುವುದಂತಂದ್ರೆ ಹಲವಾರು ಸಮಸ್ಯೆಗಳು ಕಾಣಬರುತ್ತೆ. ಹಾಗಾಗಿ ಎಷ್ಟು ಮಿನಿಮಮ್ ಉಳುಮೆ ಮಾಡ್ತೀವೋ ಅಷ್ಟು ಸಾಕು. ಮಳೆ ಇನ್ನು ಪ್ರಾರಂಭವಾಗಿದ್ದ ಮೊದಲು ಒಂದು ಉಳುಮೆ ಮಾಡಿ ನೀರು ಇಂಗು ಹೋಗುವಂತ ಒಂದು ಸಾಧ್ಯತೆ ಮಾಡಿಕೊಟ್ರೆ ಸಾಕು. ಈ ಕೃಷಿ ಭೂಸಾರ ಸಂರಕ್ಷಣಾ ಕಾರ್ಯಕ್ರಮಗಳು ಇರ್ತಾವಲ್ಲ, ಹೌದು, ಅವುಗಳನ್ನು ಕೈಗೊಳ್ಬೇಕು ಅಂತ. ಹೌದು, ಹೌದು, ಇಂಟರ್ಬಂಡ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಲ್ಲ, ಹೌದು. ಇನ್ನು ಬೆಳೆ ಪರಿವರ್ತನೆ ಹಾಗೂ ಮಿಶ್ರ ಬೆಳೆ ಯೋಜನೆ, ಇದು ನೋಡಿ ಬಹಳ ಸಿಂಪಲ್ ಪುರಾತನವಾದಂತಹ ಒಂದು ತಂತ್ರಜ್ಞಾನ, ಪಾರಂಪರಿಕ ಪದ್ಧತಿ. ಇದ್ರಲ್ಲಿ ನಾವು ಹೆಚ್ಚು ದ್ವಿದಳ ಧಾನ್ಯ ಬೆಳೆಗಳನ್ನ, ಹಸಿರೆಲೆ ಗೊಬ್ಬರದ ಬೆಳೆಗಳನ್ನ, ಈ ರೀತಿ ಬೇರೆ ಬೇರೆ ಬೆಳೆಗಳನ್ನ ಹಾಗೂ ಮಿಶ್ರವಾಗಿ ಅಥವಾ ಪರಿವರ್ತನೆ ಮಾಡುವ ಮೂಲಕ ಮಾಡಿದ್ರೆ ಮಣ್ಣಿನ ಆರೋಗ್ಯ ಸಾಮಾನ್ಯವಾಗಿ ನಾವು ಈಗ ನಾನು ನೋಡ್ತಿದ್ವಿ, ಈಗ ಇಲ್ಲಿ ಕಲಬುರಗಿಯಲ್ಲಿ ಇಲ್ಲಿ ತುಮಕೂರಲ್ಲೂ ಕೂಡ ರೈತರು ಏನ್ ಮಾಡ್ತಿದ್ರು ಅಂದ್ರೆ ಮೊದಲು ಈ ಒಂದು ನೀ ಹೈಟ್ ನಮ್ಮ ಒಂದು ಸೊಂಟದ ಎತ್ತರಕ್ಕೆ ತೊಗರಿಯ ಗಿಡಗಳನ್ನ ಅರ್ಧಕ್ಕೆ ಕಟ್ ಮಾಡಿಬಿಡೋರು. ಅದರಿಂದ ಏನಾಗ್ತದೆ ಅಂತಂದ್ರೆ ಅದು ಮಳೆ ಬಂತು ಅಂದ್ರೆ ಚಿಗುರ್ತಾ ಇರುತ್ತೆ, ಚಿಗುರಿದಾಗ ಅಲ್ಲಿ ಕೆಳಗಡೆಗೆ ಅದು ಸಾರ್ವಜನಿಕವನ್ನು ಸ್ಥಿರೀಕರಣ ಮಾಡ್ತಾ ಇರುತ್ತೆ, ಜೊತೆಗೆ ಅದು ಆಡು ಮತ್ತು ಈ ಕುರಿಗಳನ್ನ ಅಟ್ರಾಕ್ಟ್ ಮಾಡುತ್ತೆ, ಅವು ಬಂದು ಅದನ್ನ ಮೇಯ್ತವೆ, ಅವು ತಮ್ಮ ಸಂದಳಿ ಗಂಜಲ ಹಾಕ್ತವೆ, ಮಣ್ಣಿನ ಆರೋಗ್ಯ ಹಿಕ್ಕಿ ಹಾಕೋದ್ರಿಂದ ಮಣ್ಣಿನ ಆರೋಗ್ಯವು ಸುಧಾರಿಸುತ್ತೆ, ಸಾವಯವ ಇದು ರೀತಿಯಲ್ಲಿ ಅದರ ಏನು ಎಲೆಗಳು ಕೂಡ ಭೂಮಿಯಲ್ಲಿ ಬಿದ್ದು ಇದಾಗುತ್ತೆ, ಈ ರೀತಿ ಒಂದು ಸಿಂಪಲ್ ಕ್ರಮಗಳು. ಇನ್ನು ಮಣ್ಣಿನಗೆ ಯಾವಾಗಲೂ ಮುಚ್ಚಿಗೆ, ಸಾವಯವ ಮುಚ್ಚಿಗೆ, ನಾವು ಪ್ಲಾಸ್ಟಿಕ್ ಮುಚ್ಚಿಗೆ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಸಾವಯವ ಮುಚ್ಚಿಗೆ ಅಂದ್ರೆ ಅದಕ್ಕೆ ನಾವು ಸಾಕಷ್ಟು ಬಯೋಮಾಸ್ ಬೇಕು, ಅದಕ್ಕೆ ಒಂದು ಜೈವಿಕ ರಾಶಿ ಬೇಕು ಅಂದ್ರೆ ಸಸ್ಯದ ಎಲೆಗಳು ಇವೆಲ್ಲ ಬೇಕಾಗುತ್ತೆ. ಹೌದು, ಎಲ್ಲಿ ಎಲ್ಲಿ ಸಾಧ್ಯ ತರಗ, ಹೌದು, ಇಂತ ಇವು ಎಲ್ಲಿ ಎಲ್ಲಿ ಸಾಧ್ಯವಾಗುತ್ತೋ ಅಂತಲ್ಲಿ ನಮಗೆ ಹಸಿರು ಎಲೆ ಗೊಬ್ಬರ, ಹಸಿರು ಇದನ್ನ ಕೊಡುವಂತ ಗಿಡ ಮರಗಳನ್ನ ಬೆಳೆಸ್ಕೊಂಡು ಯಾವಾಗಲೂ ನಮ್ಮ ಭೂಮಿಗೆ ಒಂದು ರೀತಿಯಲ್ಲಿ ನಾವು ಎಷ್ಟು ಮಟ್ಟಿಗೆ ಸಾಧ್ಯವೋ ಅಷ್ಟು ಮುಚ್ಚಿಗೆ ಮಾಡ್ಕೊಂಡಿದ್ರೆ ನಾವು ನೀರು ಆವಿಯಾಗಿ ಹೋಗುವುದನ್ನು ತಪ್ಪಿಸೋದ್ರಿಂದ ಏನಾಗುತ್ತೆ, ಸಾವಯವ ಇಂಗಾಲ ಪ್ರಮಾಣವೂ ಜಾಸ್ತಿ ಆಗುತ್ತೆ, ಸೂಕ್ಷ್ಮಾಣುಜೀವಿಗಳ ಕೆಲಸವೂ ಚೆನ್ನಾಗಿ ಆಗ್ತಾ ಇರುತ್ತೆ, ಒಟ್ಟಾರೆ ಆರೋಗ್ಯ ಪರಿಸ್ಥಿತಿ ನೀರು ಚೆನ್ನಾಗಿ ಇಂಗು ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ, ಹಾಗೂ ಒಟ್ಟಾರೆ ನಮ್ಮ ಮಣ್ಣಿನ ನಮ್ಮ ಈ ಒಂದು ಹವಾಮಾನದ ವೈಪರೀತ್ಯವನ್ನ ತಡಿಲಿಕ್ಕೂ ಕೂಡ ಇದು ಸಹಾಯವಾಗುತ್ತೆ. ಈ ರೀತಿ ಎಲ್ಲ ರೀತಿಯಲ್ಲೂ ಈ ಒಂದು ಸಾವಯವ ಮುಚ್ಚಿಗೆ ಬಹಳ ಒಂದು ಸಿಂಪಲ್ ಹಾಗೂ ಅತ್ಯಂತ ಅವಶ್ಯಕವಾದಂತಹ ಕಾರ್ಯಕ್ರಮ ಅಂತ ಹೇಳ್ಬಹುದು. ಒಟ್ಟಾರೆ ನಮ್ಮ ಪರಂಪರಾಗತ ಕೃಷಿ ಪದ್ಧತಿಗಳನ್ನ ನಮ್ಮ ರೈತರು ಬಿಡಬಾರದು, ಅವುಗಳಲ್ಲೇ ಸಾಕಷ್ಟು ಒಂದು ಉಪಾಯಗಳು ನಮ್ಮ ಸಮಸ್ಯೆಗಳಿಗೆ ಅಡಗಿದವೆ ಅಂತ ನಾವು ಮನಗಾಣಬೇಕಾಗುತ್ತೆ. ರೈತ ಬಾಂಧವರೇ, ತಮಗೆ ಈ ನಮ್ಮ ರಾಜ್ಯದ ಮಣ್ಣಿನ ಒಂದು ಸ್ಥಿತಿಗತಿ ಮತ್ತು ಇದರಲ್ಲಿರುವಂಥ ಸಮಸ್ಯೆಗಳು ಮತ್ತು ಇದಕ್ಕೆ ಏನೇನು ಪರಿಹಾರಗಳು ಮತ್ತು ಏನೇನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ರಾಜೇಂದ್ರ ಹೆಗಡೆ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9448738297. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9448738297. ತುಂಬಾ ಸಂತೋಷ ಡಾಕ್ಟರ್ ರಾಜೇಂದ್ರ ಹೆಗಡೆ ಅವರು. ಕರ್ನಾಟಕದ ಮಣ್ಣಿನ ಸ್ಥಿತಿಗತಿ ಮತ್ತು ಸುಧಾರಣೆ ಕುರಿತು ಇದುವರೆಗೂ ಬೆಂಗಳೂರು ಹೆಬ್ಬಾಳದ ರಾಷ್ಟೀಯ ಮಣ್ಣು ಸರ್ವೇಕ್ಷಣೆ ಮತ್ತು ಭೂ ಉಪಯೋಗ ನಿಯೋಜನೆ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಹಾಗೂ ಪ್ರಾದೇಶಿಕ ನಿರ್ದೇಶಕರಾದ ಡಾಕ್ಟರ್ ರಾಜೇಂದ್ರ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಪಿಎಂ ಜಗದೀಶ್. ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ. 6:20 ಸಮಯವಾಗಿದೆ. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳು ಈಗ. ಇನ್ನು ಮುಂದೆ 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ, 7:00 ಚಿತ್ರಗೀತೆ, 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ, 9:00 ಯುವವಾಣಿ, ಯುವ ಪ್ರತಿಭೆ, ಕನ್ನಡ ಎಂಎ ಪದವಿಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಮಾದಲಾಂಬಿಕಾ ಟಿಎಸ್ ಇವರೊಂದಿಗೆ ಸಂದರ್ಶನ, ಸಂದರ್ಶಕರು ಮೈಸೂರು ಉಮೇಶ್, ನಂತರ ಸಹನ ಆರ್ಎಂ ಅವರಿಂದ ಸ್ವರಚಿತ ಕವನ ವಾಚನವಿದೆ. ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. ಈ ರಾತ್ರಿ 9:30 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಭಾಕರ್ ಮತ್ತು ದಿವಾಕರ್ ಕಶ್ಯಪ್ ಬಂಧು ಅವರ ಗಾಯನವಿದೆ. ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಮೂಡಿಬರುವುದು. 11:00 ಎಂದಿನಂತೆ ಚಿತ್ರಗೀತೆಗಳನ್ನು ಕೇಳುತ್ತೀರಿ. ಇನ್ನು ನಮ್ಮ ನಾಳಿನ ಪ್ರಸಾರ ಕಾರ್ಯದಲ್ಲಿ ನಾಳೆ ಬೆಳಿಗ್ಗೆ 6:05 ಚಿಂತನ, ಡಾ ದೊಡ್ಡರಂಗೇಗೌಡ ಅವರಿಂದ. 6:20 ಶುಭೋದಯ ನಮ್ಮ ಕರ್ನಾಟಕ, ಭಕ್ತಿಗೀತೆಗಳು. 6:40